ಸುತ್ತಿರುವುದು ಮನೆ ಮನೆಗೆ ಪ್ರೀತಿಯ ನೀತಿಯ ಸಂಸ್ಕೃತಿ ಪ್ರಜ್ಞೆಯು ಪಸರಿಸುತ್ತಿರುವುದು ಮನೆ ಮನೆಗೆ ಭಾರತ ಭಾಗ್ಯದ ಪರ್ವತ ಶಿಖರದಿ ಕಂಗೊಳಿಸುತ್ತಲಿವೆ ಹೊಂಗಿರಣ ವೀರೋದಾತ್ತ ಮಹೋನ್ನತ ಧ್ಯೇಯದ ಸಾಧನೆಗಾಗಿದೆ ಸಂಸ್ಫುರಣ ಭಾರತ ಭಾಗ್ಯದ ಪರ್ವತ ಶಿಖರದಿ ಕಂಗೊಳಿಸುತ್ತಲಿವೆ ಹೊಂಗಿರಣ ಕಂಗೊಳಿಸುತ್ತಲಿವೆ ಹೊಂಗಿರಣ ಕಂಗೊಳಿಸುತ್ತಲಿವೆ ಹೊಂಗಿರಣ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 7:10. ಈಗ ಕಾರ್ಯಕ್ರಮ ಕೃಷಿರಂಗ.

ಸರಪ.